ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ನಮಸ್ಕಾರ ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಶ್ರೋತೃ ಬಾಂಧವರೇ, ನಾವೆಲ್ಲರೂ ಈ ಕೊರೋನಾ ಮಹಾಸಂಕಟದ ಸಮಯದೊಳಗಿದ್ದೀವಿ. ಈಗೇನೋ ಸ್ವಲ್ಪ ಕಡಿಮೆ ಅನಿಸಿದರೂ ಕೂಡ ಮೂರನೆಯ ಅಲೆಯ ಬಗ್ಗೆ ನಾವಿನ್ನೂ ಬಹಳ ಜಾಗರೂಕರಾಗೇ ಇರಬೇಕಾಗಿದೆ. ಕೊರೋನಾದ ಮುಂದಿನ ಹಂತ ನಮಗೆಲ್ಲರಿಗೂ ಗೊತ್ತದ, ಕಪ್ಪು ಶಿಲೀಂಧ್ರ ಅನ್ನೋದು. ಅದರ ಬಗ್ಗೆ ಅಂತೂ ನಾವು ಸಾಕಷ್ಟು ಜಾಗೃತರಾಗೇ ಇರಬೇಕು. ಹಾಗಾಗಿ ಇವತ್ತಿನ ಎಸ್ಡಿಎಂ ಆರೋಗ್ಯ ಸಂವಾದ ನಿಮಗೆ ಈ ಕಪ್ಪು ಶಿಲೀಂಧ್ರ ಹಾಗೂ ಮೌಖಿಕ ಕೃತಕ ದಂತಗಳ ನಿರ್ವಹಣೆ ಈ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದೆ. ಇವತ್ತಿನ ನಮ್ಮ ಡಾಕ್ಟರ್ ರೋಸ್ಲಿನ್ ಮೆಶ್ರಾಮ್ಕರ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಡಾಕ್ಟರ್. ಪರಿಚಯ ಮಾಡಿಕೊಳ್ಳೋಣ ಅಂತ ಶ್ರೋತೃಗಳೇ. ಮೊದಲಿಗೆ ಡಾಕ್ಟರ್ ರೋಸ್ಲಿನ್ ಮೆಶ್ರಾಮ್ಕರ್ ಇವರು ಮೂಲತಃ ಬೆಂಗಳೂರಿನವರು. ಕಳೆದ 20 ವರ್ಷಗಳಿಂದ ಧಾರವಾಡದೊಳಗೆ ನೆಲೆಸ್ಯಾರ. BDS ಪದವಿಯನ್ನು KGF ಡೆಂಟಲ್ ಕಾಲೇಜು ಕೋಲಾರದೊಳಗೆ, MDS ಸ್ನಾತಕೋತ್ತರ ಪದವಿಯನ್ನು ದಾವಣಗೆರೆಯ ದಂತ ಮಹಾವಿದ್ಯಾಲಯದಿಂದ ಪಡ್ಕೊಂಡ್ರು. 2001 SGM ಕಾಲೇಜಿನ ಕೃತಕ ದಂತ ವಿಭಾಗದೊಳಗೆ ಸಹಾಯಕ ಪ್ರಾಧ್ಯಾಪಕರಾಗಿ ಸೇರಿದರು. ನಂತರ ಅನೇಕ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಈಗ ಅದೇ ವಿಭಾಗದ ಪ್ರಾಧ್ಯಾಪಕಿ ಮತ್ತು ಮುಖ್ಯಸ್ಥರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ ರೋಸ್ಲಿನ್ ಮೆಶ್ರಾಮ್ಕರ್ ಅವರು. ಡಾಕ್ಟರ್, ಈಗ ನಿಮ್ಮ ಪರಿಚಯ ಕೂಡ ನಮ್ಮ ಶ್ರೋತೃಗಳಿಗೆ ಆಗ್ಯದ. ಇನ್ನು ಇವತ್ತಿನ ವಿಷಯ ಅಂದರೆ ಕಪ್ಪು ಶಿಲೀಂಧ್ರ ಹಾಗೂ ಮೌಖಿಕ ಕೃತಕ ದಂತಗಳ ನಿರ್ವಹಣೆ. ಅಂದರೆ ಕಪ್ಪು ಶಿಲೀಂಧ್ರ ಆದಾಗ ಮುಖಕ್ಕೆ ತೊಂದರೆ ಆಗ್ತದೆ ಅನ್ನೋದನ್ನು ನಾವೆಲ್ಲರೂ ಕೇಳಿವಿ. ಮೊದಲ ಬಾಯಿಗೆ, ಆನಂತರ ಕಣ್ಣಿಗೆ, ನಂತರ ಬ್ರೇನಿಗೆ ಹೋಗ್ತದ ಅನ್ನೋ ಸ್ವಲ್ಪ ವಿಷಯ ನಮ್ಗೆ ತಿಳಿದಿರ್ತದ. ಆದರೆ ತಾವು ಒಬ್ಬ ವೈದ್ಯರಾಗಿ ಈ ಕಪ್ಪು ಶಿಲೀಂಧ್ರ ಮತ್ತು ಮೌಖಿಕ ಕೃತಕ ದಂತಗಳ ನಿರ್ವಹಣೆ ಈ ಬಗ್ಗೆ ನಮ್ಮ ಶ್ರೋತೃಗಳಿಗೆ ತಿಳಿಸಿಕೊಟ್ರೆ ಆನಂತರ ನಮ್ಮ ಶ್ರೋತೃಗಳು ತಮ್ಮ ಪ್ರಶ್ನೆಗಳನ್ನು ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಕೊರೋನಾ ಸೋಂಕಿನ ನಂತರ ಕಂಡುಬರುವ ಫಂಗಲ್ ಇನ್ಫೆಕ್ಷನ್ ಮ್ಯೂಕರ್ ಮೈಕೋಸಿಸ್ ಅಥವಾ ಬ್ಲ್ಯಾಕ್ ಫಂಗಸ್ ಎಂದರೇನು? ಇದು ಕೋವಿಡ್ಗೆ ಹೇಗೆ ಸಂಬಂಧಿಸಿದೆ? ಇದರ ರೋಗ ಲಕ್ಷಣಗಳು ಏನು? ಇದರ ಚಿಕಿತ್ಸೆ ಏನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಯಾರಲ್ಲಿ ಮ್ಯೂಕರ್ ಮೈಕೋಸಿಸ್ ಕಂಡುಬರುತ್ತವೆ? ಮ್ಯೂಕರ್ ಮೈಕೋಸಿಸ್ ಒಂದು ಫಂಗಲ್ ಇನ್ಫೆಕ್ಷನ್ ಕಾಯಿಲೆಯಾಗಿದೆ. ಇದು ಸಾಮಾನ್ಯವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪೀಡಿತ ರೋಗಿಗಳಲ್ಲಿ ಕಾಣಿಸಿಕೊಳ್ಳುತ್ತವೆ ಹಾಗೂ ನೈಸರ್ಗಿಕ ರೋಗಾಣುಗಳು ವಿರುದ್ಧ ಹೋರಾಡುವ ಕ್ಷಮತೆ ಕಡಿಮೆಯಾಗಿರುತ್ತವೆ. ಇದು ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವ ಅಥವಾ ವ್ಯಾರಿಕೋಸೋನಲ್ ಥೆರಪಿಗೆ ಒಳಗಾಗಿರುವರಲ್ಲಿ ಕಾಣಿಸಿಕೊಳ್ಳುತ್ತವೆ. ಅನಿಯಂತ್ರಿತ ಮಧುಮೇಹ ಅಂದರೆ ಡಯಾಬಿಟಿಸ್, ಸ್ಟೀರಾಯ್ಡ್ಗಳ ಅತಿಯಾದ ಬಳಕೆಯಿಂದ ರೋಗ ನಿರೋಧಕ ಶಕ್ತಿ ಕಳೆದುಕೊಂಡವರ ಅಥವಾ ಅಧಿಕ ಕಾಲ ICUನಲ್ಲಿ ಚಿಕಿತ್ಸೆ ಪಡೆದವರು ಈ ಫಂಗಲ್ ಇನ್ಫೆಕ್ಷನ್ಗೆ ಗುರಿಯಾಗುವ ಸಾಧ್ಯ ಹೆಚ್ಚಾಗಿದೆ. ಮ್ಯೂಕರ್ ಮೈಕೋಸಿಸ್ ಎನ್ನುವ ಒಂದು ಗುಂಪಿನ ಶಿಲೀಂಧ್ರಗಳಿಂದ ಇದು ಬರುವುದು. ಇದು ಗಾಳಿಯಲ್ಲಿ ಹರಡುತ್ತಲಿರುವುದು. ಈ ಗಾಳಿಯನ್ನು ಉಸಿರಾಡಿದ ವೇಳೆ ಅದು ಹೋಗಿ ರೋಗಿಯ ದೇಹ ಸೇರುವುದು. ಇದು ಸೈನಸ್ ಕುಳಿಗಳು, ಶ್ವಾಸಕೋಶ ಮತ್ತು ಎದೆಯ ಕುಳಿಗಳಲ್ಲಿ ಹೋಗಿ ಸೇರಿಕೊಳ್ಳುವುದು. ಇದರಿಂದ ಡಯಾಬಿಟಿಸ್ ರೋಗಿಗಳಿಗೆ ಅಪಾಯ ಹೆಚ್ಚು. ಹೇಗೆ ಈ ರೋಗಕ್ಕೆ ತುತ್ತಾದ ರೋಗಿಗಳು ಹೆಚ್ಚಾಗಿ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳಾಗಿರುತ್ತಾರೆ. ಇವರಲ್ಲಿ ರೋಗ ಪ್ರತಿನಿರೋಧಕ ಶಕ್ತಿ ತುಂಬ ಕಡಿಮೆಯಾಗಿರುತ್ತದೆ. ಕೊರೋನಾ ಕಾಲಕ್ಕೂ ಮೊದಲು ಮ್ಯೂಕೋರ್ ಮೈಕೋಸಿಸ್ ರೋಗ ಲಕ್ಷಣ ಕಂಡುಬರುವುದು 15-30 ದಿನಗಳ ಕಾಲಾವಕಾಶ ಬೇಕಾಗುತ್ತದೆ. ಆದರೆ ಈಗ ಈ ಎಲ್ಲ ರೋಗಿಗಳಲ್ಲಿ ಕೇವಲ 2-3 ದಿನಗಳಲ್ಲಿ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತವೆ. ಬ್ಲ್ಯಾಕ್ ಫಂಗಸ್ಗೆ ಗುರಿಯಾದ ವ್ಯಕ್ತಿಗಳ ಕಣ್ಣು ಅಥವಾ ಮೂಗಿನ ಬಳಿ ಕಪ್ಪು ಗುರುತು ಕಾಣಿಸುವುದು, ನೋವು ಇರುವುದು, ಜ್ವರ, ತಲೆನೋವು, ಕಫ, ಉಸಿರಾಟದ ತೊಂದರೆ, ಕೆಲವೊಮ್ಮೆ ರಕ್ತವಾಂತಿ, ಮಾನಸಿಕ ಸೀಮಿತದಲ್ಲಿ ಬದಲಾವಣೆ, ಅಂತಹ ಲಕ್ಷಣಗಳು ಕಾಣಿಸುವ ಸಾಧ್ಯತೆ ಇದೆ. ಇನ್ನೂ ಹಲವಾರು ಲಕ್ಷಣಗಳು ಯಾವುವು? ಮೊದಲಿಗೆ ಅತಿಯಾದ ತಲೆನೋವು. ಶಿಲೀಂಧ್ರ ಸೋಂಕು ಬಂದರೆ ಅದು ಸೈನಸ್ ಕುಳಿಗಳು ಮತ್ತು ನರಗಳ ಮೇಲೆ ದಾಳಿ ಮಾಡುವುದು, ಹಾಗಾಗಿ ತೀವ್ರ ಹಾಗೂ ನಿರಂತರ ತಲೆನೋವು ಕಾಡುವುದು. ದೃಷ್ಟಿ ಮಂಜಾಗುವುದು. ಕಣ್ಣಿನ ದೃಷ್ಟಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ಕೂಡ ಬ್ಲ್ಯಾಕ್ ಫಂಗಸ್ ಲಕ್ಷಣಗಳು ಎಂದು ತಿಳಿಯಬಹುದು. ಶಿಲೀಂಧ್ರವು ಬೆಳೆದಂತೆ ಅದು ಬೆಳೆದು ಹರಡಲು ಆರಂಭಿಸುವುದು. ಇದರಿಂದ ಕಣ್ಣುಗಳ ದೃಷ್ಟಿ ಮೇಲೆ ಪರಿಣಾಮವಾಗುವುದು. ಕಣ್ಣುಗಳಲ್ಲಿ ಊತ, ದೃಷ್ಟಿಮಂದ ಮತ್ತು ಕಣ್ಣುಗಳು ಕೆಂಪಾಗುವುದು, ಕಣ್ಣಿನ ದೃಷ್ಟಿ ಮಂಜಾಗುವುದು. ದವಡೆ ಮತ್ತು ಮುಖದ ಭಾಗಗಳಲ್ಲಿ ಊತ ಬರುವುದು. ಊತ, ಮುಖದ ಎಲುಬುಗಳಲ್ಲಿ ನೋವು ಮತ್ತು ದವಡೆ ಭಾಗದಲ್ಲಿ ನೋವು, ಊತದ ಜೊತೆಗೆ ಶಿಲೀಂಧ್ರ ಸೋಂಕಿನಿಂದ ಚರ್ಮದ ಆರೋಗ್ಯದ ಮೇಲೂ ಪರಿಣಾಮ ಬೀರುವುದು ಮತ್ತು ಇದು ಚರ್ಮದಲ್ಲಿ ಕೆಲವು ಸಮಸ್ಯೆ ಉಂಟು ಮಾಡುವುದು. ಮಾನಸಿಕ ಗೊಂದಲ. ಶಿಲೀಂಧ್ರವು ನರಗಳ ಹಾಗೂ ಮೆದುಳಿನ ಮೇಲೆ ಕೂಡ ಪರಿಣಾಮ ಬೀರಬಹುದು. ಇದರ ಸೋಂಕಿಗೆ ಒಳಗಾದವರು ನೆನಪಿನ ಕೊರತೆ, ನರಗಳ ಅಸಾಮಾನ್ಯತೆ, ಗೊಂದಲ ಹಾಗೂ ಮಾನಸಿಕ ಸಮಸ್ಯೆಗಳನ್ನು ಎದುರಿಸಬಹುದು. ಮೂಗಿನ ಸೇತುವೆ ಬಳಿ ಕಪ್ಪು ಬಣ್ಣ. ಮೂಗಿನ ಸೇತುವೆ ಬಳಿ ಬ್ಲ್ಯಾಕ್ ಫಂಗಸ್ನಿಂದಾಗಿ ಚರ್ಮವು ಕಪ್ಪಾಗುವುದು. ಇದರಿಂದಾಗಿ ಕಣ್ಣುಗಳು, ಮೂಗಿನ ಭಾಗದಲ್ಲಿ ಕೂಡ ಕಪ್ಪು ಕಲೆಗಳು ಮೂಡಬಹುದು. ಇದು ಬಾಯಿಗೆ ಹಬ್ಬಿದರೆ ಅದರಿಂದ ಹಲ್ಲುಗಳು ಮತ್ತು ದವಡೆ ಮೇಲೆ ಕೂಡ ಪರಿಣಾಮವಾಗುವುದು. ಹಾಗಾದರೆ ಇದರಿಂದ ಹೇಗೆ ರಕ್ಷಿಸಿಕೊಳ್ಳಬೇಕು, ಏನು ಮಾಡಬೇಕು? ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚುವುದರಿಂದ ಸೋಂಕು ಹರಡುವುದನ್ನು ತಡೆಯಬಹುದು. ಮಧುಮೇಹ ರೋಗಿಗಳು ತಮ್ಮ ಗ್ಲೂಕೋಸ್ ಲೆವೆಲ್ ಪ್ರಮಾಣವನ್ನು ನಿಯಂತ್ರಿತದಲ್ಲಿಡಬೇಕು. COVID-19 ಎತ್ತುತ್ತಾಗಿದ್ದರೆ ಡಿಸ್ಚಾರ್ಜ್ ಆದ ಬಳಿಕ ಬ್ಲಡ್ ಗ್ಲೂಕೋಸ್ ಪ್ರಮಾಣದ ಮೇಲೆ ಹೆಚ್ಚು ನಿಗಾ ವಹಿಸಬೇಕು. ಸ್ಟೀರಾಯ್ಡ್ಗಳ ಬಳಕೆ ಎಚ್ಚರಿಕೆಯಿಂದ ಮಾಡಬೇಕು. ಆಂಟಿಬಯೋಟಿಕ್ ಹಾಗೂ ಆಂಟಿಫಂಗಲ್ ಔಷಧಿಗಳ ಬಳಕೆ ವಿವೇಚನೆಯಿಂದ ಮಾಡಬೇಕು. ಮ್ಯೂಕರ್ ಮೈಕೋಸಿಸ್ ಅನ್ನು ನಿಯಂತ್ರಿಸಲು ಹಲವಾರು ಕ್ರಮಗಳು ಕೈಗೊಳ್ಳಲಾಗುತ್ತಿದೆ. ಚಿಕಿತ್ಸೆಗೆ ಆಂಫೊಟೆರಿಸಿನ್ ಬಿ ಔಷಧಿಯು ಲಭ್ಯವಿದೆ. ಬಾಯಿ ಮತ್ತು ಮೌಖಿಕ ಭಾಗದಲ್ಲಿ ಮ್ಯೂಕೋರ್ ಮೈಕೋಸಿಸ್ ಲಕ್ಷಣ ಕಂಡುಬಂದಲ್ಲಿ ಆರಂಭಿಕ ಹಂತದಲ್ಲಿಯೇ ದಂತವೈದ್ಯರನ್ನು ಭೇಟಿ ನೀಡಿ ಸಲಹೆ ಪಡೆಯಬೇಕು. ದಂತವೈದ್ಯರು ಪರೀಕ್ಷಿಸಿ ಬೇರೆ ವಿವಿಧ ತಪಾಸಣೆಗಳನ್ನು ಮಾಡುತ್ತಾರೆ. ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಕಲ್ಚರ್, ಬ್ಲಡ್ ಅಂದರೆ ರಕ್ತ ತಪಾಸಣೆ ಮೂಲಕ ರೋಗಿಗೆ ಖಚಿತವಾಗಿ ಮ್ಯೂಕೋರ್ ಮೈಕೋಸಿಸ್ ಕಾಯಿಲೆ ಅಥವಾ ಸೋಂಕು ತಗುಲಿದೆ ಎಂದು ಪತ್ತೆ ಹಚ್ಚುತ್ತಾರೆ. ಒಸಡಿನಲ್ಲಿ ಊತ ಹಾಗೂ ಹಲ್ಲು ಸಡಿಲವಾಗುತ್ತದೆ. ಸಾಮಾನ್ಯವಾಗಿ ಒಸಡಿನ ಸಮಸ್ಯೆ ಇದ್ದಾಗ ಕ್ರಮೇಣ ಹಲ್ಲು ಸಡಿಲವಾಗುತ್ತದೆ. ಆದರೆ ಮ್ಯೂಕರ್ ಮೈಕೋಸಿಸ್ ಕಾಯಿಲೆ ಬಂದಾಗ ಅದು ಬೇಗ ತೀವ್ರಗತಿಯಲ್ಲಿ ಹಲ್ಲು ಸಡಿಲವಾಗುತ್ತದೆ. ಸಡಿಲವಾದ ಹಲ್ಲುಗಳನ್ನು ತೆಗೆಸಬೇಕು. ಹಲ್ಲು ತೆಗೆಸಿದ ಬಳಿಕ ಹಲ್ಲುಗಳನ್ನು ಜೋಡಿಸಬಹುದು. ವಿವಿಧ ದಂತ ಪಂಕ್ತಿಯನ್ನು ಕೃತಕ ದಂತ ವಿಭಾಗದಲ್ಲಿ ಮಾಡಲಾಗುವುದು. ರಿಮೂವಲ್ ಪಾರ್ಷಿಯಲ್ ಡೆಂಚರ್ ಅಂದರೆ ಹಾಕುವ ಹಾಗೂ ತೆಗೆಯುವ ಹಲ್ಲು ಸೆಟ್ಟು ಮಾಡಲಾಗುವುದು. ಫಿಕ್ಸ್ ಡೆಂಚರ್ ಅಂದರೆ ಅಕ್ಕಪಕ್ಕ ಹಲ್ಲಿನ ಸಹಾಯದಿಂದ ಸೆಟ್ಟು ಮಾಡಲಾಗುವುದು. ಅದೇ ರೀತಿ ಇಂಪ್ಲಾಂಟ್ ಅಳವಡಿಸಿ ಸಹ ಹಲ್ಲು ಸೆಟ್ಟು ಮಾಡಬಹುದು. ಇದಲ್ಲದೆ ಸಂಪೂರ್ಣ ಹಲ್ಸೆಟ್ಟು ಅಥವಾ ಕಂಪ್ಲೀಟ್ ಡೆಂಚರ್ ಮಾಡಲಾಗುವುದು. ಬಾಯಿ ಮತ್ತು ಮೌಖಿಕ ಅಂಗದ ಭಾಗವು ಬಾಧಿತವಾದಾಗ ಅದನ್ನು ಶಸ್ತ್ರಚಿಕಿತ್ಸೆ ಮೂಲಕ ತೆಗೆಯಲಾಗುವುದು. ನಂತರ ಕೃತಕವಾಗಿ ಮೌಖಿಕ ಅಂಗಗಳನ್ನು ತಯಾರಿಸುತ್ತೇವೆ. ಮೇಲಿನ ದವಡೆ ಮ್ಯಾಗ್ಸಿಲಾ ಎಂದು ಕರೆಯುತ್ತೇವೆ ಹಾಗೂ ಅಂಗಳವು ಬಾಧಿತವಾದಾಗ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತದೆ. ಶಸ್ತ್ರಚಿಕಿತ್ಸೆ ನಂತರ ರೋಗಿಗಳಿಗೆ ಊಟ ಮಾಡಲು ಕಷ್ಟವಾಗುವುದು, ಮಾತನಾಡಲು ತೊಂದರೆಯಾಗುವುದು, ಉಚ್ಚಾರಣೆ ಸ್ಪಷ್ಟವಾಗಿರುವುದಿಲ್ಲ. ಅಂಥ ಸಮಯದಲ್ಲಿ ನಾವು ಕೃತಕವಾಗಿ ಅಂಗಳವನ್ನು ತಯಾರಿಸುತ್ತೇವೆ. ಮೊದಲು ಅಂಗಳದಲ್ಲಿ ಸಣ್ಣ ಪ್ರಮಾಣದಲ್ಲಿ ರಂಧ್ರವಾದಾಗ ಫೀಡಿಂಗ್ ಪ್ಲೇಟ್ ತಯಾರಿಸುತ್ತೇವೆ. ಅದು ಊಟ ಮಾಡುವಾಗ ಮೂಗಿನಲ್ಲಿ ವಾಗುವ ಸಾಧ್ಯತೆ ಇರುತ್ತದೆ. ಅದನ್ನು ತಡೆಗಟ್ಟಲು ಫೀಡಿಂಗ್ ಪ್ಲೇಟ್ ಕೊಡಲಾಗುವುದು. ಫೀಡಿಂಗ್ ಪ್ಲೇಟ್ ಅಕ್ರಿಲಿಕ್ ರೆಸಿನಿಂದ ತಯಾರಿಸುತ್ತೇವೆ. ರೋಗಿಗಳು ಬಂದಾಗ ಅಂಗಳದ ಅಳತೆ ತೆಗೆದುಕೊಂಡು ಅದರ ಮಾಡೆಲ್ ಮಾಡಿ ಅದರ ಮೇಲೆ ಫೀಡಿಂಗ್ ಪ್ಲೇಟ್ ತಯಾರಿಸಲಾಗುವುದು. ಅದನ್ನು ರೋಗಿಗಳ ಬಾಯಿಯಲ್ಲಿ ಸರಿಯಾಗಿ ಹೊಂದಿಸುತ್ತೇವೆ. ಫೀಡಿಂಗ್ ಪ್ಲೇಟ್ ಹೇಗೆ ಉಪಯೋಗಿಸಬೇಕು ಮತ್ತು ಹೇಗೆ ಸ್ವಚ್ಛವಾಗಿಡಬೇಕೆಂದು ಸೂಚನೆಗಳು ಕೊಡುತ್ತೇವೆ. ಅಂಗಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಚಿಕಿತ್ಸೆ ಆದಾಗ ಆಪ್ಚುರೇಟರ್ ಅಥವಾ ಪ್ರತಿಬಂಧಕ ಕೃತಕ ಅಂಗಳವನ್ನು ತಯಾರಿಸುತ್ತೇವೆ. ಇದಕ್ಕೂ ಸಹ ಅಳತೆ ಮಾಡಿ ಮಾಡೆಲ್ ತಯಾರಿಸುತ್ತೇವೆ. ಅದನ್ನು ಅಕ್ರಿಲಿಕ್ನಲ್ಲಿ ಅಥವಾ ಸಿಲಿಕಾನ್ನಲ್ಲಿ ತಯಾರಿಸುತ್ತೇವೆ. ಶಿಲೀಂಧ್ರ ಸೋಂಕಿನಿಂದ ಕೆಲವು ರೋಗಿಗಳು ಕಣ್ಣುಗಳನ್ನು ಕಳೆದುಕೊಳ್ಳುತ್ತಾರೆ. ಅಂತಹ ರೋಗಿಗಳಿಗೆ ನಾವು ಕೃತಕ ಕಣ್ಣುಗಳನ್ನು ತಯಾರಿಸುತ್ತೇವೆ. ಕೃತಕ ಕಣ್ಣುಗಳಿಂದ ದೃಷ್ಟಿ ಇರುವುದಿಲ್ಲ, ಆದರೆ ಜನಸಾಮಾನ್ಯರಿಗೆ ರೋಗಿಗಳ ಕಣ್ಣು ಕಳೆದುಕೊಂಡಿದ್ದಾರೆ ಎಂದು ಗೊತ್ತಾಗುವುದಿಲ್ಲ. ರೋಗಿಗಳ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ. ಇದೇ ರೀತಿ ಶಿಲೀಂಧ್ರ ಸೋಂಕಿನಿಂದ ಮೂಗನ್ನು ಕಳೆದುಕೊಂಡಿದ್ದಲ್ಲಿ ಕೃತಕ ಮೂಗನ್ನು ಸಹ ತಯಾರಿಸುತ್ತೇವೆ. ಶಿಲೀಂಧ್ರ ಸೋಂಕಿನಿಂದ ರೋಗಿಗಳ ಬಾಯಿ ಹಾಗೂ ಮೌಖಿಕ ಭಾಗವನ್ನು ಕಳೆದುಕೊಂಡ ಯಾವುದಾದರೂ ಭಾಗವನ್ನು ನಾವು ಕೃತಕವಾಗಿ ತಯಾರಿಸಬಹುದು. ಇದರಿಂದ ರೋಗಿಗಳು ಮೊದಲಿನಂತೆ ಚೆನ್ನಾಗಿ ಕಾಣುತ್ತಾರೆ, ಜೀವನದ ಗುಣಮಟ್ಟ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇಲ್ಲಿಯವರೆಗೆ ನಾವು ದಂತ ವೈದ್ಯಕೀಯ ಕಾಲೇಜಿನಲ್ಲಿ ಸುಮಾರು 48 ಮ್ಯೂಕರ್ ಮೈಕೋಸಿಸ್ ರೋಗಿಗಳಿಗೆ ವಿವಿಧ ಚಿಕಿತ್ಸೆ ನೀಡಲಾಗಿದೆ. ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಶ್ರೋತೃ ಬಾಂಧವರೇ, ಡಾಕ್ಟರ್ ರೋಸ್ಲಿನ್ ಮೆಶ್ರಾಮ್ಕರ್ ಅವರು ಕಪ್ಪು ಶಿಲೀಂಧ್ರ ಮ್ಯೂಕರ್ಮೈಕೋಸಿಸ್ ಅಂತೀವಲ್ಲ, ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಾರ. ಈಗ ನಿಮ್ಮ ನಿಖರವಾದ ಪ್ರಶ್ನೆಗಳನ್ನು ಕೇಳ್ರಿ, ಡಾಕ್ಟರ್ ಉತ್ತರ ಕೊಡ್ತಾರ. ಮೊದಲನೇ ಕರೆ ಯಾರ್ದು ಅಂತ ನೋಡೋಣ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಾ ಸರ್, ನಮಸ್ಕಾರ. ಡಾಕ್ಟರ್ ಇದ್ದಾರ, ಕೇಳ್ರಿ. ಇದು ಒಂದು ಮೂರನೇದು ಪ್ರಾಣಿಗಳಿಗೆ ನಾವು ಕಾಳಜಿ ಇರಂಗಿಲ್ಲ, ಅವಕ್ಕೆ ಏನು ಪ್ರಾಬ್ಲಮ್ ಬರುದಿಲ್ಲ. ಇಮ್ಯುನಿಟಿ ಹೆಂಗ ಇರ್ತದ ಪ್ರಾಣಿಗಳು? ಹಲೋ ಸರ್, ಹೇಳಿ ಇನ್ನೊಮ್ಮೆ ಕ್ವೆಶನ್, ಇನ್ನೊಮ್ಮೆ ನಿಮ್ಮ ಪ್ರಶ್ನೆ ಕೇಳಿ. ಫಸ್ಟ್ ಇಮ್ಯುನಿಟಿ ಬಿಲ್ಡಪ್ ಮಾಡ್ಕೊಳಿಕ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಇದ್ದಂಗೆ. ಈಗ ನ್ಯೂರೋಪಿಯನ್ ಇಂಜೆಕ್ಷನ್ ನ್ಯೂರೋಪಿನ್ ಇಂಥ ಇಂಜೆಕ್ಷನ್ ತಗೊಂಡು ಸರ್, ಆಕ್ಚುಲಿ ಎಲ್ಲ ರೋಗಿಗಳಿಗೆ ಇದು ಬ್ಲ್ಯಾಕ್ ಫಂಗಸ್ ತಗುಲುವುದಿಲ್ಲ. ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತದೆ ಅಂತವರಲ್ಲಿ ಅವರು ಬಹಳಷ್ಟು ಕಾಳಜಿ ವಹಿಸಬೇಕಾಗ್ತದೆ. ಯಾಕಂದ್ರೆ ಎಷ್ಟೋ ಮಂದಿಗೆ ಕೋವಿಡ್ ಸೋಂಕು ಆಗಿರ್ತದೆ, ಕೋವಿಡ್-19 ಇಂದ ಆಗಿರ್ತದೆ. ಅವರು ಮೈಲ್ಡ್ ಇನ್ಫೆಕ್ಷನ್ ಆಗಿರ್ತದೆ, ಬಹಳ ತೀವ್ರವಾಗಿರುವುದಿಲ್ಲ. ಆದರೆ ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತದೆ, ಡಯಾಬಿಟಿಸ್ ಕಂಟ್ರೋಲ್ ಇರಲ್ಲ, ಅಂಥವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗ್ತದೆ. ಇದು ಎಲ್ಲರಿಗೂ ಇನ್ಫೆಕ್ಟ್ ಆಗೋದಿಲ್ಲ ಅಥವಾ ಸೋಂಕು ತಗುಲೋದಿಲ್ಲ. ಯಾರಲ್ಲಿ ಬಹಳಷ್ಟು ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ, ಪ್ರತಿನಿರೋಧಕ ಶಕ್ತಿ ಕಡಿಮೆ ಆಗಿರ್ತದೋ, ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಶುಗರ್ ಇದ್ದಾಗ ಅಥವಾ ಬೇರೆ ಕಾಯಿಲೆ ಗಂಭೀರ ಕಾಯಿಲೆಗಳಿರ್ತವಲ್ಲ ಆವಾಗ ಅಂಥವರು ಕೋವಿಡ್ ನಂತರ ಭಾಳ ಎಚ್ಚರಿಕೆಯಿಂದ ಇರಬೇಕು. ಹೊರಗೆ ಹೋದಾಗ ಮಾಸ್ಕ್ ಹಾಕೋಬೇಕು ಖಂಡಿತ. ಮತ್ತು ಎಲ್ಲಾದರೂ ಈಗ ಮನೆ ಕಟ್ತಾರಲ್ಲ, ಕಟ್ಟಡ ನಿರ್ಮಾಣವಾಗ್ತಿರುವ ಸ್ಥಳಕ್ಕೆ ಹೋದಾಗ ಡಬಲ್ ಮಾಸ್ಕ್ ಹಾಕೋಬೇಕಾಗ್ತದೆ. ಮತ್ತು ತೋಟದಲ್ಲಿ ಕೆಲಸ ಮಾಡಬೇಕಾದ್ರೂ ಸಹ ಗ್ಲೌಸ್ ಹಾಕೋಬೇಕಾಗ್ತದೆ, ಮಾಸ್ಕ್ ಹಾಕೋಬೇಕಾಗ್ತದೆ. ಯಾಕಂದ್ರೆ ಈ ಕೋವಿಡ್-19 ಏನು ತೆಗೆದುಕೊಳ್ಳುವಂತಹ ಜಾಗೃತಾ ಕ್ರಮಗಳೇನವ ಅವುಗಳನ್ನೆಲ್ಲವನ್ನು ತಗೋಬೇಕು ಅಂತ ಅಂತೀವಿ. ಹೌದು. ಮತ್ತೆ ಅವರು ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಅಲ್ಲಿ ಇರಬೇಕು. ಡಾಕ್ಟರ್ಸ್ ಏನೆಲ್ಲ ಟ್ರೀಟ್ಮೆಂಟ್ ನಿಮಗೆ ಕೊಟ್ಟ ನಂತರ ಸಹ ನಿಮಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಅಂದರೆ ನಿಮಗೆ ಎಲ್ಲ ಏನೇನು ಹೇಳ್ತಾರೆ ನಿಮಗೆ, ನಿಮ್ದು ಊಟದ ಊಟ ಸರಿಯಾಗಿ ಮಾಡಬೇಕು. ಬ್ಯಾಲೆನ್ಸ್ ಡಯಟ್ ಅಂತೀವಲ್ಲ, ಅಂದ್ರೆ ಎಲ್ಲ ಪದಾರ್ಥಗಳನ್ನು ತಗೋಬೇಕು. ನಿಮ್ದು ಇಮ್ಯುನಿಟಿ ಇನ್ಕ್ರೀಸ್ ಆಗುವಂಥದ್ದು ಎಲ್ಲ ಪದಾರ್ಥಗಳನ್ನು ಅದನ್ನು ಸೇವನೆ ಮಾಡಬೇಕಾಗ್ತದೆ. ಮತ್ತೆ ಬಹಳಷ್ಟು ನೀರು, ಹೈಡ್ರೇಟ್ ಯುವರ್ ಸೆಲ್ಫ್ ಅಂತೀವಿ, ಅಂದ್ರೆ ಬಹಳಷ್ಟು ನೀರಿನ ಅಂಶ ಕಡಿಮೆ, ನೀರು ಸತತ ಕುಡಿಬೇಕಾಗ್ತದೆ. ನೀರಿನ ಅಂಶ ಕಡಿಮೆ ಆಗಬಾರದು ಅಂತ ಅದು ಎರಡನೇದು. ಧ್ರುವ ಅವರು ತಮ್ಮ ಪ್ರಶ್ನೆ ಎಲ್ಲದ ಅಂತಂದ್ರೆ, ಈಗ ಈ ಇಂಥ ಟೈಮ್ ಸಹಿತ ಟೂತ್ ಟೂತ್ ಇದನ್ ಮಾಡ್ತಿರಲ್ಲ, ಟೂತ್ ಸೆಟ್ ಹಲ್ಲಿನ ಸೆಟ್ ಮಾಡ್ತಿರಲ್ಲ ಡಾಕ್ಟರ್, ಟೈಮ್ ಸಹಿತ ಏನು ಡೇಂಜರ್ ಏನಿಲ್ಲ ಅನ್ಸದಲ್ಲ? ಇಲ್ಲ, ನಾವು ಸಾಕಷ್ಟು ಪ್ರೊಟೆಕ್ಷನ್ ತಗೋತೀವಿ. ನಿಮಗೂ ಅಥವಾ ಅದು ಡಾಕ್ಟರ್ಸ್ಗೂ ಸಹ ಫುಲ್ ಪಿಪಿ ಕಿಟ್ ಹಾಕೋತೀವಿ. ಮತ್ತೆ ಈಗ ಅದಕ್ಕೆ ಸರ್ಟನ್ ರೂಲ್ಸ್ ಇದೆ, ನಮಗೆ ಹೆಂಗೆ ಅದನ್ನು ಫಾಲೋ ಮಾಡಬೇಕು ಅಂತ ಹೇಳಿ ಅದನ್ನು ಗಮನಿಸ್ಬೇಕು. ಅದೆಲ್ಲ ಪ್ರಾಪರ್ ಸ್ಟೆರಿಲೈಸ್ ಮಾಡ್ತೀವಿ. ಕರೆಕ್ಟ್ ಸ್ಟೆರಿಲೈಸ್ ಅಂದರೆ ಡಿಸ್ಇನ್ಫೆಕ್ಷನ್ ಎಲ್ಲ ಮಾಡಿ ನಿಮಗೆ ಮಾಡ್ತೀವಿ. ಈಗ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಕೋವಿಡ್ ನಿಯಮಗಳನ್ನ ಅನುಸರಿಸಿನೇ ನಾವು ಮಾಡ್ತೀವಿ ಅಂತ ಹೇಳಿದಾರೆ. ನಮ್ದು ಇನ್ನೊಂದು ಪ್ರಶ್ನೆ ಇತ್ತು ಧ್ರುವ ಅವರು. ಇನ್ನೊಂದು ಡಾಕ್ಟರ್, ಇನ್ನೊಂದು ಪ್ರಶ್ನೆ ಅಂದ್ರೆ, ಅನಿಮಲ್ ಹೌದು ಯಾರು ಪ್ರೊಟೆಕ್ಟೆಡ್? ನಾವು ಇಷ್ಟೆಲ್ಲ ಮಾಡ್ತೀವಿ, ಅಲ್ಲಿ ತಿಕ್ಕೋತೀವಿ, ಎಲ್ಲ ಮಾಡ್ತೀವಿ. ಅನಿಮಲ್ ಹೌದು ಯಾರು ಪ್ರೊಟೆಕ್ಟೆಡ್? ಅದು ಒಂದು ವಂಡರ್ಫುಲ್. ಅವ್ರಿಗೆ ಏನು ಆಗುದಿಲ್ಲ, ಅನಿಮಲ್ಸ್ ಡಾಗ್ ಆತು ಕ್ಯಾಟ್ ಆತು ಅವ್ಕೆ ಏನು ಆಗುದಿಲ್ಲ. ಅದು ಬೇರೆ ಬೇರೆ ಟೈಪ್ ಇಮ್ಯುನಿಟಿ ಇರ್ತದೆ. ಇನ್ ದ ಸೆನ್ಸ್ ಅವ್ರ ಅಂದ್ರೆ ಅವ್ರಿಗೆ ಇರ್ತದೆ, ಬಟ್ ದೆನ್ ಇಟ್ ಇಸ್ ಡಿಫ್ರೆಂಟ್ ಫಾರ್ ಹ್ಯೂಮನ್, ರೈಟ್? Human for unfortunate in that way. No. You are the highest order of living being. ಧನ್ಯವಾದ ಧ್ರುವ ಅವರ. ಹಲೋ, ಎಸ್ಡಿಎಂ ಆರೋಗ್ಯ ಸಂವಾದ. ನಮಸ್ಕಾರ ಮೇಡಮ್, ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಿಂದ ಶಿವಾನಂದ. ಶಿವಾನಂದ್ ನಮಸ್ಕಾರ, ಹೇಳ್ರಿ. ನಮಸ್ಕಾರ ಮೇಡಮ್. ಈಗ ಕೊರೋನಾದನು ರೋಗ ಕಡಿಮೆ ಆಗಿಲ್ಲ, ಅದೇ ರೀತಿ ಇದು ಬ್ಲ್ಯಾಕ್ ಫಂಗಸ್ ಅಂತ ಒಂದು ರೋಗ ಹೊಸದು ಬಂದಿದೆ. ಈ ಬ್ಲ್ಯಾಕ್ ಫಂಗಸ್ ಅಂದ್ರೆ ಒಂದು ಕೊರೋನಾ ಆಗಿ ಇದು ಒಬ್ಬರಿಗೊಬ್ಬರು ಹರಡುತ್ತಿದೆ ಏನ್ರಿ? ಮತ್ತು ಇದು ಚಿಕ್ಕ ಮಕ್ಕಳು ಅಥವಾ ದೊಡ್ಡವರಿಗೂ ಹೀಗೇನು ಡಿಫರೆನ್ಸ್ ಇದೆ ಏನ್ರಿ ಅದರಲ್ಲಿ ರೋಗದಲ್ಲಿ? ಮತ್ರಿ ಈಗ ಆ ತಗಲಬಾರ್ದು ಅಂತ ಹೇಳಿ ಇದಕ್ಕೆ ಯಾವ ನಾವು ಮುಂಜಾಗ್ರತೆಯನ್ನು ವಹಿಸಬೇಕು ಮತ್ತು ನಾವು ಯಾವ ರೀತಿ ಕಾಳಜಿ ಪಡೆಯಬೇಕು? ಲಕ್ಷಣಗಳು ಇದ್ರೂ ಕೂಡ ನಾವು ಯಾವ ರೀತಿ ಅದನ್ನು ಉಪಚಾರ ಮಾಡಬೇಕಂತ ಪ್ರಶ್ನೆ ಮೇಡಮ್. ಸರ್, ಆಕ್ಚುಲಿ ಇದು ಮ್ಯೂಕರ್ ಮೈಕೋಸಿಸ್ ಅನ್ನೋದು ಇವಾಗ ಬಂದಿಲ್ಲ. ಮ್ಯೂಕರ್ ಮೈಕೋಸಿಸ್ ಇದು ಏನಿದೆಯಲ್ಲ ರೋಗ, ಮುಂಚೆನೂ ಇತ್ತು, ಬಟ್ ಕೋವಿಡ್ ನಂತರ, ಕೋವಿಡ್ 19 ನಂತರ ಮ್ಯೂಕರ್ ಮೈಕೋಸಿಸ್ ಆಗೋದು ಯಾರಲ್ಲಿ ಜಾಸ್ತಿ ಅಂದರೆ, ಕೋವಿಡ್ 19 ಬಂದಮೇಲೆ ಅದನ್ನು ಅವ್ರಿಗೆ ಹಾಸ್ಪಿಟಲ್ ಭಾಳ ಕಾಲ ICUಯಲ್ಲಿದ್ದಾಗ, ಮತ್ತು ಬೇಸಿಕ್ಲಿ ಅವ್ರಿಗೆ ರೋಗ ನಿರೋಧಕ ಪ್ರತಿನಿರೋಧಕ ಶಕ್ತಿ ಕಡಿಮೆ ಆಗಿರ್ತದೋ, ಗಂಭೀರ ಕಾಯಿಲೆ ಇರ್ತದೆ, ಅವರು ಕ್ಯಾನ್ಸರ್ ಆಗಿ ಅವ್ರಿಗೆ ಬೇರೆ ಕೀಮೋಥೆರಪಿ ಅಥವಾ ಬೇರೆ ಟ್ರೀಟ್ಮೆಂಟ್ಗೆ ಒಳಗಾಗಿರ್ತಾರೆ, ಅಥವಾ ಅವ್ರಿಗೆ ಅನ್ಕಂಟ್ರೋಲ್ಡ್ ಶುಗರ್ ಲೆವೆಲ್ ಅಂದರೆ ಡಯಾಬಿಟಿಸ್ ಕಾಯಿಲೆ ಅಥವಾ ಮಧುಮೇಹ ರೋಗ ಇರ್ತದೆ, ಬೇರೆ ಯಾವುದಾದ್ರೂ ಗಂಭೀರ ಕಾಯಿಲೆಗೆ ಬೇರೆ ಯಾವುದಾದರೂ ಟ್ರೀಟ್ಮೆಂಟ್ ತಗೋತಿರ್ತಾರೆ, ಅಂಥವ್ರಿಗೆ ಯಾವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೋ ಅಂಥವ್ರಲ್ಲಿ ಕಾಣಿಸ್ತದೆ. ಈಗ ಎಷ್ಟೋ ಮಂದಿ ಕೋವಿಡ್ ಆಗ್ತದೆ, ಎಲ್ಲರಿಗೂ ಮ್ಯೂಕರ್ ಮೈಕೋಸಿಸ್ ಆಗುವುದಿಲ್ಲ. ಯಾವಾಗ ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರ್ತದೋ ಅಂಥವ್ರಲ್ಲಿ ಮಾತ್ರ ಕಾಣಿಸ್ತದೆ. ಅದು ಹಾಗೆ ಎಲ್ಲರಿಗೂ ಬ್ಲ್ಯಾಕ್ ಫಂಗಸ್ ಟ್ರೀಟ್ಮೆಂಟ್ ತಗೋಬೇಕು ಅಂತಿಲ್ಲ. ಯಾರಲ್ಲಿ ಆ ಲಕ್ಷಣ ಕಂಡು ಬರ್ತವೋ, ಇಷ್ಟೆಲ್ಲ ಹೇಳಿದ್ವಲ್ಲ ನಾವು ಈಗ ಬ್ಲ್ಯಾಕ್ ಫಂಗಸ್ ಲಕ್ಷಣಗಳೇನು ಅಂತ ಹೇಳಿದ್ನಲ್ಲ, ಅದು ಬಂದಾಗ ನೀವು ಡಾಕ್ಟರಲ್ಲಿ ಹೋಗಿ ಸಲಹೆ ಪಡಬೇಕು. ಆಮೇಲೆ ಅವರು ಬೇರೆ ತಪಾಸಣೆ ಮಾಡ್ತಾರೆ, ಆ ತಪಾಸಣೆ ಮಾಡಿದ್ಮೇಲೆ ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ, ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿ ಕಲ್ಚರ್ ಬ್ಲಡ್ ಟೆಸ್ಟ್ ಅಂತ ಬೇರೆ ಬೇರೆ ತಪಾಸಣೆ ಮಾಡಿ ಅವರು ಗುರುತಿಡಿತಾರೆ, ಪತ್ತೆ ಹಚ್ತಾರೆ ಈ ಸೋಂಕು ತಗಲಿದೆ ಅಂತ, ಅವಾಗ ಅದ್ರ ಟ್ರೀಟ್ಮೆಂಟ್ ತಗೋಬೇಕು. ಧನ್ಯವಾದ ಶಿವಾನಂದ ಅವರ. ಹಲೋ, ಎಸ್ಡಿಎಂ ಆರೋಗ್ಯ ಸಂವಾದ. ನಮಸ್ಕಾರ, ಲಕ್ಷ್ಮೀ ಚಂದ್ರಶೇಖರ್ ಅವರ ಪ್ರಶ್ನೆ ಕೇಳಿ. ಡಾಕ್ಟರ್ ಇದ್ದಾರೆ. ನಮಸ್ಕಾರ ಸರ್. ಯಾರಿಗಾದ್ರೂ ಬರ್ಬೋದು ಸರ್, ಬಟ್ ಅವರು ರೋಗ ಪ್ರತಿನಿರೋಧಕ ಶಕ್ತಿ ಕಡಿಮೆ ಆಗಿರ್ತದಲ್ಲ, ಇವಾಗ ಜುವೆನೈಲ್ ಡಯಾಬಿಟಿಸ್ ಅಂತೀವಿ ಕೆಲವು, ಅದು ಮಕ್ಕಳಲ್ಲಿ ಡಯಾಬಿಟಿಸ್ ಕಾಯಿಲೆ ಇರೋದು, ಅಂಥವ್ರಿಗೆ ಕೋವಿಡ್ ಬಂದು ಅವ್ರಿಗೆ ಬ್ಲಡ್ ಗ್ಲುಕೋಸ್ ಅಥವಾ ಮಧುಮೇಹ ಕಂಟ್ರೋಲ್, ಡಯಾಬಿಟಿಸ್ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಅವ್ರಿಗೂ ಸಾಧ್ಯತೆ ಇದೆ ಬರಲಿಕ್ಕೆ, ಬಟ್ ಎಚ್ಚರ ವಹಿಸ್ಕೋಬೇಕು. ಮಕ್ಕಳಿಗೆ ಅಂದ್ರೆ ಸಾಧಾರಣ ಅಂದ್ರೆ ಯಾರಿಗೆ ಅವರು ಈಗ ಮಕ್ಕಳಲ್ಲಿ ಸಹ ಕ್ಯಾನ್ಸರ್, ಮಕ್ಕಳಲ್ಲಿ ಕೂಡ ಕ್ಯಾನ್ಸರ್ ಬರಬಹುದು, ಮಕ್ಕಳಲ್ಲಿ ಸಹ ಜುವಿನಲ್ ಡಯಾಬಿಟಿಸ್ ಅಂತೀವಿ ಅಂದ್ರೆ ಮಕ್ಕಳಲ್ಲಿ ಸಹ ಡಯಾಬಿಟಿಸ್ ಕಾಯಿಲೆ ಹೆಚ್ಚಾಗಿ ವೃದ್ಧ ವಯಸ್ಸಾದವ್ರಿಗೆ ಕಾಯಿಲೆ ಬರ್ತದೆ ಅಲ್ಲ ಡಯಾಬಿಟಿಸ್ ಮಕ್ಕಳಿಗೆ ಇದ್ರೆ ಕ್ಯಾನ್ಸರ್ ಥೆರಪಿ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಗಂಭೀರ ಕಾಯಿಲೆ ಇದ್ದು ಅವರಲ್ಲಿ ಕೋವಿಡ್ ಬಂದ ನಂತರ ಅವರು ಎಚ್ಚರ ವಹಿಸಬೇಕಾಗ್ತದೆ, ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅವರಲ್ಲಿ ಏನಾದ್ರೂ ಲಕ್ಷಣಗಳು ಇದು ಬಂದ್ರೆ ಕೂಡಲೇ ಅದನ್ನು ಡಾಕ್ಟರ್ ವೈದ್ಯರ ಕಡೆ ಹೋಗಿ ಸಲಹೆ ಪಡೆಯಬೇಕು ಮತ್ತು ಅವರು ಆಮೇಲೆ ಇನ್ವೆಸ್ಟಿಗೇಷನ್ಸ್ ಮಾಡಿ ಅಥವಾ ತಪಾಸಣೆ ಮಾಡಿ ಹೇಳ್ತಾರೆ ಇದು ಹಿಂಗಾಗಿದೆ ಅಂತ. ವಯಸ್ಸಿನ ನಿರ್ಬಂಧ ಇಲ್ಲ ಅಂತಾರೆ ಡಾಕ್ಟರ್ ಲಕ್ಷ್ಮೀಚಂದ್ರ ಶೆಟ್ಟಿ. ಅಂದ್ರೆ ಹೆಚ್ಚಾಗಿ ದೊಡ್ಡವರಲ್ಲಿ ಕಾಣಿಸ್ತದೆ, ಚಿಕ್ಕವರಲ್ಲಿ ಸಾಧಾರಣ ಎಲ್ಲರಿಗೂ ಕೋವಿಡ್ ಆದ ನಂತರ ಮ್ಯೂಕರ್ ಮೈಕೋಸಿಸ್ ಬರುವುದಿಲ್ಲ. ಮಕ್ಕಳಲ್ಲಿ ಕೂಡ ಯಾರಲ್ಲಿ ಗಂಭೀರವಾದ ಕಾಯಿಲೆಗಳಿರ್ತವೋ, ಬೇರೆ ಎಲ್ಲ ಬೇರೆ ಕಾಯಿಲೆಗಳಿರ್ತದೋ ಅಂತವರಲ್ಲಿ ಮಾತ್ರ ಕಾಣಿಸಿಕೊಳ್ಳಬಹುದು. ಚಿಕ್ಕ ಮಕ್ಕಳಿಗೆ ಮತ್ತೆ ವಯಸ್ಸಾದವರಿಗೆ ಎಷ್ಟು ದಿನ ಆದ್ರೂ ಇರ್ಬೋದು ಮೇಡಮ್? ಎಷ್ಟು ದಿನ ಅಂದ್ರೆ ಈಗ ಅಟ್ಯಾಕ್ ಆಯ್ತು ಅಂದ್ರೆ ಅವ್ರಿಗೆ ಎಷ್ಟು ದಿನ ಅವರಿಗೆ ಅದು ಕಾಡಬಹುದು ಅಂತ ಒಂದು ಸಿಂಪಲ್ ಪ್ರಶ್ನೆ. ಕಾಡಬಹುದು ಅಂದ್ರೆ ಈಗ ನೋಡ್ರಿ, ಮೂರ್ನಾಲ್ಕು ದಿನಗಳಲ್ಲಿ ಅದು ಸೋಂಕು ತಗ್ಲಿ ಅದ್ರ ಲಕ್ಷಣಗಳೆಲ್ಲ ಬರ್ತದೆ, ಶುರು ಆಗ್ಬಿಡ್ತದೆ. ಅದು ತಕ್ಷಣ ಹೋಗಿ ಡಾಕ್ಟರ್ ಕಡೆ ತೋರಿಸಿ ನೀವು ಸಲಹೆ ಪಡೆದು ಅವರ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ನಿಮಗೆ ಕರೆಕ್ಟ್ ಸೂಕ್ತ ಟ್ರೀಟ್ಮೆಂಟ್ ಕೊಡ್ತಾರೆ. ಕೆಲವೊಮ್ಮೆ ಏನಾಗ್ತದೆ, ಡಾಕ್ಟರ್ ಕಡೆ ಹೋಗೋದೇ ಲೇಟ್ ಆಗ್ತದೆ, ಆವಾಗ ಅದು ಶಿಲೀಂಧ್ರ ಹರಡಿ ಬಹಳಷ್ಟು ಎಲುಬು, ಬಾಯಿ, ಮೌಖಿಕ, ಮೆದುಳು ಎಲ್ಲ ಬೇರೆ ಅಂಗಗಳಿಗೂ ಅದು ತೀವ್ರವಾಗಿ ಇದಾಗ್ಬೋದು, ಪರಿಣಾಮ ಬೀರಬಹುದು. ಹೌದು, ಧನ್ಯವಾದ ಲಕ್ಷ್ಮೀ ಚಂದ್ರಶೇಖರ್ ಅವರ. ಹಲೋ ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಮೇಡಮ್, ನಾವು ಹುಬ್ಳಿ ಬಯಟಿಂದ. ಶರಣಪ್ಪ ಅಂತ ಮಾತಾಡ್ತಾರೆ. ಶರಣಪ್ಪ? ಹೌದೌದು. ಪ್ರಶ್ನೆ ಕೇಳಿ ಶರಣಪ್ಪ. ಮೇಡಮ್, ಈ ಬ್ಲಾಕ್ ಫಂಗಸ್ ಇದೆಯಲ್ಲ ಮೇಡಮ್, ಅದು ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಅದ್ರ ಲಕ್ಷಣಗಳು ಏನಿರ್ಬೋದು, ಅಥವಾ ಕೊರೋನಾ ನಂತರ ಬರುತ್ತೋ ಅಥವಾ ಅದಕ್ಕಿಂತ ಮುಂಚೆ ಬರ್ತದೆ? ಡಾಕ್ಟರ್ ಹೇಳಿದ್ರು ಮತ್ತೆ ಹೇಳ್ತಾರೆ ಸಿಂಪಲ್. ಅಲ್ಲ, ಇದು ಕೊರೋನಾ ನಂತರ ಇದು ಈ ಶಿಲೀಂಧ್ರ ಸೋಂಕು ತಗುಲುತ್ತದೆ, ಅದು ತಗುಲಿದಾಗ ಅದು ಕ್ರಮೇಣ ಹರಡುತ್ತದೆ. ಆಮೇಲೆ ಅದು ಲಕ್ಷಣಗಳಂದ್ರೆ ಎಷ್ಟೊಂದು ಲಕ್ಷಣಗಳು ಹೇಳಿದ್ನಲ್ಲ, ತಲೆನೋವಿರ್ತದೆ, ಕಣ್ಣು ಮಂಜಾಗುವುದು, ಬಣ್ಣ ಕೂಡ ಮೂಗಿನ ಸೇತುವೆ ಬಳಿ ಕಪ್ಪು ಬಣ್ಣ ಆಗುವುದು, ಇವೆಲ್ಲ ಲಕ್ಷಣ. ಮಾನಸಿಕ ಗೊಂದಲ ಇಲ್ಲ ಇಲ್ಲ, ಇದು ಅಂಟು ರೋಗ ಇಲ್ಲ, ಮ್ಯೂಕರ್ ಮೈಕೋಸಿಸ್ ಅಂಟು ರೋಗ ಇಲ್ಲ. ಅದು ಯಾರು ಶ್ವಾಸ ತಗೋತಾರಲ್ಲ ಅವಾಗ ಈ ಮ್ಯೂಕರ್ ಅಥವಾ ಈ ಶಿಲೇಂದ್ರ ಹೋಗಿ ಶ್ವಾಸದಲ್ಲಿ ಹೋಗಿ ಕುಳಿಗಳಲ್ಲಿ ಹೋಗಿ ಸೇರಿಕೊಳ್ಳುತ್ತದೋ ಆವಾಗ ಅದರದ ಸೋಂಕು ತಗಲಿ ಹರಡುತ್ತದೆ, ಆ ರೋಗಿಯಲ್ಲಿಯೇ ಮಾತ್ರ ಅದು ಹರಡುತ್ತದೆ. ಇವಾಗ ಕೊರೋನಾ ಥರ ಅದೆಲ್ಲ ಅಂಟು ರೋಗ ಅಲ್ಲ. ಅದು ಯಾವ ರೀತಿ ಅದು ಹರಡಿದ್ರು ಅದ್ರ ಪ್ರಕಾರ ಅಂದ್ರೆ, ನೀವು ಲಘು ಹೋಗಿ ತೋರಿಸ್ಕೊಂಡಿದ್ರ ಅದರದ ಪ್ರಮಾಣ ಕಡಿಮೆ ಇತ್ತಂದ್ರೆ ಲಘುನೇ. ಅದಕ್ಕೆ ಏನು ಹೇಳ್ತಾರೆ ಡಾಕ್ಟ್ರು, ನಿಮಗೇನೋ ಒಂದು ಸ್ವಲ್ಪ ಅದ್ರ ಬಗ್ಗೆ ಹಂಗೆ ಅನಿಸ್ತು ಅಂತಂದ ತಕ್ಷಣ ನೀವು ಹೋಗಿ ತಜ್ಞ ವೈದ್ಯರನ್ನ ಭೇಟಿ ಮಾಡ್ರಿ ಅಂತಾರೆ ಶರಣಪ್ಪ. ಧನ್ಯವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಮೇಡಮ್. ನಮಸ್ಕಾರ, ಪ್ರಶ್ನೆ ಕೇಳಿ ಮೇಡಮ್. ಈಗ ನೀವು ಒಂದು ಪ್ರಶ್ನೆಗೆ ಆಗ ಹೇಳ್ತಾ ಹೇಳಿದ್ರಿ, ಈ ವೈರಸ್ ತುಂಬಾ ಮುಂಚಿನಿಂದನೂ ಇತ್ತು ಅಂತೇಳಿ. ಅದನ್ನ ಅಂದ್ರೆ ಇದಕ್ಕೆ ಈಗ ಇದು ಇಷ್ಟು ಒಟ್ಟಾರೆ ಇದ್ರ ತೊಂದ್ರೆ ಮುಂದೆ ಇಷ್ಟು ಆಗ್ಬೋದು ಅನ್ನೋದಕ್ಕೆ, ಇದು ಈಗ ಹೆಪಟೈಟಿಸ್ ಬಿ ಆಗ್ಲಿ ಕೆಲವೊಂದಕ್ಕೆ ಮುಖ್ಯ ದೊಡ್ಡ ದೊಡ್ಡ ರೋಗಗಳಿಗೆ ಯಾವ ಎಂಟಿ ಡೋಸ್ ಎಂಟಿ ಇಂಜೆಕ್ಷನ್ ಒಂದು ತಯಾರು ಮಾಡಿರ್ತಾರಲ್ಲ ಮೇಡಮ್, ಆತರ ಇದಕ್ಕೆ ಪ್ರಯತ್ನ ಯಾಕೆ ಮಾಡಿಲ್ಲ ಅಂತ ಆಂಟಿ ಡೋಸ್? ಸರ್, ಇದು ಮ್ಯೂಕರ್ ಮೈಕೋಸಿಸ್ ಅನ್ನೋದು ಇದು ಫಂಗಲ್ ಇನ್ಫೆಕ್ಷನ್ ಅಲ್ಲ, ಇದೇ ತರ ಕ್ಯಾಂಡಿಡಿಯಾಸಿಸ್, ಇದು ಬಿಳಿ ಫಂಗಸ್ ಅಂತೀವಿ ಕ್ಯಾಂಡಿಡಿಯಾಸಿಸ್, ಇದು ಫಂಗಲ್ ಇನ್ಫೆಕ್ಷನ್. ಮ್ಯೂಕರ್ ಮೈಕೋಸಿಸ್ ಸಹ ಮುಂಚೆನೂ ಇತ್ತು ಫಂಕ್ಷನ್, ಇದು ಏನಿದೆಯಲ್ಲ ಇದು ಇನ್ಫೆಕ್ಷನ್ ಇತ್ತು, ಬಟ್ ಅದರದ ಟ್ರೀಟ್ಮೆಂಟು ಇದೆ. ಬಟ್ ಇವಾಗ ಕೋವಿಡ್ 19 ನಂತರ ಯಾರಲ್ಲಿ ಗಂಭೀರ ಕಾಯಿಲೆ ಇದೆ, ಅವರು ಗ್ಲುಕೋಸ್ ಲೆವೆಲ್ ಕಡಿಮೆ ಇದೆ ಅಂತವರಲ್ಲಿ ಮತ್ತಷ್ಟು ಮತ್ತೆ ಆ ಮ್ಯೂಕರ್ ಮೈಕೋಸಿಸ್ ಏನಿದೆಯಲ್ಲ ಯಾವಾಗ ಬರ್ತದೆ ಅಂದ್ರೆ ಆ ಫಂಗಲ್ ಅದೇ ಅಂದ್ರೆ ಈ ಶಿಲೀಂಧ್ರಗಳು ಹೋಗಿ ನಿಮ್ಮ ಶ್ವಾಸಕೋಶದಲ್ಲಿ ಹೋಗಿ ಅವಾಗ ಹರಡಿದಾಗ ಮ್ಯೂಕರ್ ಮೈಕೋಸಿಸ್ ಆಗ್ತದೆ. ಈ ಮ್ಯೂಕರ್ ಮೈಕೋಸಿಸ್ ಎಲ್ಲ ಕಡೆ ಇರ್ತದೆ, ಗಾಳಿಯಲ್ಲಿರ್ತದೆ ಮತ್ತೆ ಮಣ್ಣಲ್ಲಿರ್ತದೆ. ಈಗ ಸಪೋಸ್ ಈಗ ಮನೆ ಕಟ್ತಾರಲ್ಲ, ಕನ್ಸ್ಟ್ರಕ್ಷನ್ ಸೈಟಿಗೆ ಹೋದಾಗ ಕೋವಿಡ್ ನಂತರ ಮಾಸ್ಕ್ ಹಾಕೊಂಡು ಹೋಗ್ಬೇಕು. ಸ್ಪೆಷಲ್ ಯಾರು ಮಧುಮೇಹ ಇರ್ತದೋ ಮತ್ತೆ ವಯಸ್ಸಾದವರು ಹೋದಲ್ಲಿ ಅದ್ರ ಬಗ್ಗೆ ಇದು ಎಚ್ಚರಿಕೆ ವಹಿಸ್ಬೇಕಾಗ್ತದೆ, ಮಾಸ್ಕ್ ಹಾಕೋಬೇಕಾಗ್ತದೆ. ಮತ್ತೆ ತೋಟಗಾರಿಕೆ ಅಥವಾ ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಗ್ಲೌಸ್ ಹಾಕೋಬೇಕಾಗ್ತದೆ, ಡಬಲ್ ಮಾಸ್ಕ್ ಹಾಕೊಂಡು ಕೆಲಸ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಮಣ್ಣಲ್ಲಿ ಸಹ ಈ ಸೋಂಕಿರ್ತದೆ, ಅಂದ್ರೆ ಏನಿದೆಯಲ್ಲ ಇದು ಶಿಲೀಂಧ್ರಗಳು ಮಣ್ಣಿನಲ್ಲಿ ಸಹ ಇರ್ತದೆ, ಗಾಳಿಯಲ್ಲಿ ಸಹ ಇರ್ತದೆ. ಹೇಳಿ ಕೇಳಿ, ಇದು ಫಂಗಲ್ ಇನ್ಫೆಕ್ಷನ್ ಅಲ್ಲ ವೀರನ್ ಗೌಡ? ಕರೆಕ್ಟ್ ಮೇಡಮ್. ಆದ್ರೆ ಈಗ ನಾ ಏನಂತೀನಿ, ಈಗ ಪ್ರಾರಂಭ ಹಂತದಲ್ಲಿ ಅದಕ್ಕೇನಾದ್ರೂ ಅದು ಅಲ್ಲೇ ಅದು ಶಕ್ತ ಆಗುವಂತರ ಯಾವ್ದಾದ್ರು ಡೋಸಸ್ ಚೆನ್ನಾಗಿ ಕಾಮನ್ ಆಗಿ ಪೀಪಲ್ ಗೆ ಸಿಗುವಂತ ಡೋಸಸ್ ಇನ್ನು ಹೆಚ್ಚು ಬಂದಿಲ್ಲ ಅಂತ ಅನಿಸ್ತದೆ. ಅಲ್ಲ, ಅದು ಈಗ ಪ್ರೂವನ್ ಫ್ಯಾಕ್ಟ್ ಅಂದ್ರೆ ಈಗ ಆಂಫೋಟೆರಿಸಿನ್ ಡಿ ಅಂತ ಆಂಟಿ ಫಂಗಲ್ ಥೆರಪಿ ಇದೆ, ಅದನ್ನು ಕೊಡ್ತಾರೆ ಸರ್. ಅಲ್ಲ, ಅದನ್ನು ಕೊಟ್ಟು ಮತ್ತೆ ಎಲ್ಲಿ ನಿಮ್ಗೆ ಸೋಂಕು ತಗ್ಲಿ, ಎಲ್ಬು ಈಗ ಬಾಯಲ್ಲಿ ಸೋಂಕು ತಗ್ಲಿ, ಬಾಯಿಂದ ಅಂಗಳ ಅದನ್ನೆಲ್ಲ ಇನ್ಫೆಕ್ಟ್ ಆಗಿದೆ ಅಂದ್ರೆ ಅದನ್ನ ಶಸ್ತ್ರಚಿಕಿತ್ಸೆ ಮೂಲಕ ಅದನ್ನು ತೆಗಿತೀವಿ. ಇನ್ಫೆಕ್ಷನ್ ಏನಾಗಿದೆ ಇನ್ನಷ್ಟು ಹರಡಬಾರ್ದಂತ ಹೇಳಿ ಆ ಜಾಗ ಮಾತ್ರ, ಆ ಬಾಧಿತ ಜಾಗ ಮಾತ್ರ ಶಸ್ತ್ರಚಿಕಿತ್ಸೆ ಮಾಡಿ ತೆಗೆದು ಹಾಕ್ತೇವೆ. ಮತ್ತೆ ಅವ್ರಿಗೆ ಆಂಟಿಫಂಗಲ್ ಟ್ರೀಟ್ಮೆಂಟ್ ಕೊಡ್ತೇವೆ, ಅಲ್ಲಿಗೆ ಅದು ಕಡಿಮೆ ಆಗ್ತದೆ ಮತ್ತು ಸಂಪೂರ್ಣ ಗುಣವಾಗ್ತಾರೆ. ಅಂದ್ರೆ ಅಲ್ಲ ಮೇಡಮ್, ಜನರಲ್ ಆಗಿ ಒಂದ್ ಅನಿಸಿಕೆ ಏನಂದ್ರೆ, ಈಗ ನೀವು ಹೇಳೋ ಥೆರಪಿ ನಾವು ಇತ್ತೀಚಿನ ಮಾಧ್ಯಮಗಳಲ್ಲಿ ನೋಡಿದ್ರೆ ಇದ್ರದ್ದು ಎಕ್ಸ್ಪೆನ್ಸ್ ನೋಡಿದ್ರೆ ಪಾಪ ಕಾಮನ್ ಪೀಪಲ್ಸ್ ಇದನ್ನ ಬರ್ಡನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇದ್ರ ಟ್ರೀಟ್ಮೆಂಟ್ ಅಂದ್ರೆ ಖರ್ಚು ಬಹಳ ಆಗ್ತದೆ ಅಂತಾರ. ಹಂಗಿಲ್ಲ, ಅದು ಮೈಲ್ಡ್ ಕೇಸಸ್ ಅಥವಾ ಯಾವ ಕೇಸ್. ಇವಾಗ ನೋಡಿ, ಈಗ ಕೋವಿಡ್ 19 ಅದು ಬಂತು, ಅದು ಬಂತಂದ್ರೆ ಕೋವಿಡ್ 19 ಕೆಲವರು ಮನೆ ಐಸೋಲೇಷನ್ ಮಾಡ್ಕೋತಾರೆ, ಕೆಲವರು ಬರೀ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ, ಕೆಲವರಿಗೆ ICU ಅಲ್ಲಿ ಹಾಕ್ತಾರೆ, ಕೆಲವರಿಗೆ ಆಕ್ಸಿಜನ್ ಬೇಕಾಗ್ತದೆ, ಸ್ಟೀರಾಯ್ಡ್ಸ್ ಬೇಕಾಗ್ತದೆ. ಸೊ ಎಲ್ಲರಿಗೂ ಎಲ್ಲ ಒಂದೇ ಟ್ರೀಟ್ಮೆಂಟ್ ಆಗೋದಿಲ್ಲ. ಅವ್ರು ಹಾ, ಹೆಂಗೆ ಅವ್ರಿಗೆ ರೋಗದ ಪ್ರಮಾಣದ ಮೇಲೆ ಖರ್ಚು ಕೂಡ ಅವಲಂಬಿತ ಆಗಿರ್ತದೆ. ಈಗ ವೆಂಟಿಲೇಟರ್ ಅಂದ್ರೆ ಅದು ಖರ್ಚು ಬರ್ತದೆ, ಕೆಲವ್ರಿಗೆ ಏನು ಬೇಡ, ಬರೀ ಮೆಡಿಸಿನ್ ಬರೀ ಔಷಧಿಗಳು ಕೊಟ್ಟಿರ್ತಾರೆ, ಮನೆಯಲ್ಲೇ ಇದ್ದು ಸಹ ಗುಣವಾಗ್ತಾರೆ. ಧನ್ಯವಾದ ವೀರೇಂದ್ರ ಗೌಡ್ರೆ, ಧನ್ಯವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ, ಹೇಳ್ರಿ, ಯಾರು ಮಾತಾಡೋದು? ಮಂಜುನಾಥ್ ಅವ್ರ, ಪ್ರಶ್ನೆ ಕೇಳ್ರಿ, ಡಾಕ್ಟರ್ ಇದ್ದಾರ? ಹಲ್ಲಿನ ಸಮಸ್ಯೆ ಬಗ್ಗೆ ಅದಲ್ರಿ, ಹಲ್ಲಿನ ಸಮಸ್ಯೆ ಅಲ್ಲ, ಮ್ಯೂಕರ್ ಮೈಕೋಸಿಸ್ ಬಗ್ಗೆ ಮಾತಾಡ್ಲಿಕ್ಕೆ ಡಾಕ್ಟರ್. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಂತ ಹೇಳ್ರಿ. ಸಾಕಷ್ಟು ಮಾಹಿತಿ ಕೊಟ್ರು ಮಂಜುನಾಥ್ ಅವ್ರ, ಅದ್ರ ಬಗ್ಗೆ ಇನ್ನೊಂದ್ ಎರಡು ಸೆಂಟೆನ್ಸ್ ಹೇಳ್ತಾ ಇದ್ದಾರೆ. ಮ್ಯೂಕರ್ ಮೈಕೋಸಿಸ್ ಅಂದ್ರೆ ಏನು? ಮ್ಯೂಕರ್ ಮೈಕೋಸಿಸ್ ಅಂದ್ರೆ ಕಪ್ಪು ಶಿಲೀಂಧ್ರ. ಇದು ಕೊರೋನಾ ಸೋಂಕಿನ ನಂತರ ಮಧುಮೇಹ ರೋಗಿಗಳು ಅಥವಾ ಗಂಭೀರ ಕಾಯಿಲೆ ಇದ್ದವರು ಮತ್ತೆ ICUಲ್ಲಿ ಬಹಳ ಕಾಲ ಇದ್ದಲ್ಲಿ ರೋಗ ನಿರೋಧಕ ಪ್ರತಿನಿರೋಧಕ ಶಕ್ತಿ ಕಡಿಮೆಯಾದಾಗ ಈ ಸೋಂಕು ತಗಲಬಹುದು. ಶಿಲೀಂಧ್ರ ಸೋಂಕು ತಗಲಿದಾಗ ಅದು ಬಾಯಿ ಅಥವಾ ಮೌಖಿಕ ಜಾಗದಲ್ಲಿ ಬಾಧಿತವಾಗಿ ಅದಕ್ಕೆ ಶಸ್ತ್ರಚಿಕಿತ್ಸೆ ನೀಡಬೇಕಾಗ್ತದೆ. ಶಸ್ತ್ರಚಿಕಿತ್ಸೆ ನಂತರ ಕೃತಕವಾಗಿ ಅದನ್ನು ತಯಾರಿಸಿ ಕೊಡುತ್ತೇವೆ ನಾವು. ಧನ್ಯವಾದ ಮಂಜುನಾಥ್ ಅವರೇ. ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಾ ಹೇಳ್ರಿ ಹೇಳ್ರಿ, ಪ್ರಶ್ನೆ ಕೇಳ್ರಿ. ಹಾ, ನಂಗೆ ಕೇಳಿಸ್ಲಿಕ್ಕತ್ತದ. ನಮಸ್ಕಾರ ಮೇಡಮ್. ನಮಸ್ಕಾರ, ಸ್ವಲ್ಪ ರೇಡಿಯೋ ದೂರ ಇಟ್ಟು ಮಾತಾಡ್ರಿ, ಅಂದ್ರೆ ನಿಮಗೂ ಕೇಳಿಸ್ತದೆ ಚಲೋತ್ನೆ. ಡಾಕ್ಟರ್ಗೆ ನಿಮ್ಗೆ ನಮಸ್ಕಾರಗಳು. ನಮಸ್ಕಾರ, ನಿಮ್ಮ ಹೆಸರು ಹೇಳ್ರಿ, ಊರಿನ ಹೆಸರು ಹೇಳ್ರಿ. ನಾವು ಬೆಳಗಾಂ ಡಿಸ್ಟಿಕ್ ಮೂಡಲಿ ತಾಲೂಕಿನಿಂದ ಸುಂಗೂರು ಗ್ರಾಮದಿಂದ ಮಾತಾಡಿದ್ರಿ ಮೇಡಮ್. ಹಾ, ನಿಮ್ಮ ಹೆಸರು? ರಾಮಣ್ಣ ಚಂದ್ರಿಗೆ ಅಂತ ಹೇಳಿ. ರಾಮಣ್ಣ, ಪ್ರಶ್ನೆ ಕೇಳ್ರಿ ಈಗ. ನೋಡ್ರಿ ಮೇಡಮ್, ಇದು ಕೊರೋನಾ ಇದು ಡೆಲ್ಟಾ ವೈರಸ್ ಅಂತ ಹೇಳಲ್ಲ, ಅದು ಕೊರೋನಾ ಆದಾಗ ಎಷ್ಟೇ ಬರ್ತೈತ್ರೋ ಇವ್ರಿಗೂ ಆಗಲ್ಲರಿಗೂ ಬರ್ತೈತ್ರಿ. ನೀವು ಮ್ಯೂಕರ್ ಮೈಕೋಸಿಸ್ ಬಗ್ಗೆ ಮಾತಾಡ್ಲಿಕ್ಕೆ ರಾಮಣ್ಣ? ಹೌದು ಹೌದು ಮೇಡಮ್. ಹಾ ಹಾ ಹಾ, ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ. ಅಲ್ರಿ ಕೊರೋನಾದಲ್ಲೇ ಬೇರೆ ಬೇರೆ ಟೈಪ್ಸ್ ಅದು ಮ್ಯೂಟೇಷನ್ ಆಗಿದೆ ರೀ. ಈಗ ಏನು ಕೊರೋನಾ ವೈರಸ್ ಮ್ಯೂಟೇಷನ್ ಆಗಿ ಡೆಲ್ಟಾ ಡೆಲ್ಟಾ ಒನ್ ಬೇರೆ ಬೇರೆ ಇದೆ. ಸೊ ಹಂಗಾಗಿ ಅದು ಕೊರೋನಾಗೆ ಈಗ ಸೂಕ್ತ ಟ್ರೀಟ್ಮೆಂಟ್ ಏನಿದೆ ಅದನ್ನ ತೆಗೆದುಕೊಳ್ಬೇಕು. ನಾವ್ ಇವತ್ತು ಮಾತಾಡ್ತಾ ಇರೋದು ಮ್ಯೂಕರ್ ಮೈಕೋಸಿಸ್ ಅಂದ್ರೆ ಇದು ಫಂಗಲ್ ಇನ್ಫೆಕ್ಷನ್. ಶಿಲೇಂದ್ರ ಸೋಂಕು ತಗುಲಿದಾಗ ಏನಾಗ್ತದೆ, ಬ್ಲ್ಯಾಕ್ ಫಂಗಸ್ ಅಂತೀವಲ್ಲ ಆ ಇನ್ಫೆಕ್ಷನ್ ಕೋವಿಡ್ ನಂತರ ಬರುವುದನ್ನು ಇವತ್ತು ಅದರ ಬಗ್ಗೆ ಮಾಹಿತಿ ಕೊಟ್ಟೆನ್ ನಾನು. ಕೋವಿಡ್ ಸಲುವಾಗಿ ನಾವು ಎಷ್ಟು ಜಾಗರೂಕರಾಗಿರ್ಬೇಕು ಹಂಗೆ ಮ್ಯೂಕರ್ ಮೈಕೋಸಿಸ್ ಬಗ್ಗೆ ಕೂಡ ಭಾಳಷ್ಟು ಜಾಗರೂಕರಾಗಿರ್ಬೇಕು. ಹೆಚ್ಚಾಗಿ ಈ ಬೇರೆ ಬೇರೆ ಸಕ್ಕರೆ ಕಾಯಿಲೆ ಮತ್ತು ಬಿ ಪಿ ಶುಗರ್ ಇವರಿಗೆಲ್ಲ ಅವರಿಗೆ ಬರೋ ಸಾಧ್ಯತೆಗಳು ಹೆಚ್ಚಿರ್ತಾವೆ ಅಂತ ಹೇಳಿಕತ್ತಾರ ಡಾಕ್ಟರ್ ರಮಣ. ಮೇಡಮ್ ನಾವು ತೊಡದಾಗಿರ್ತೀವಿ, ನಾವು ಯಾರು ಊರು ಸಮೀಪ ಇಲ್ಲ ಏನೂ ಇಲ್ಲ ರೀ. ನಾವು ಯಾವ ರೀತಿ ರಕ್ಷಣೆ ಪಡ್ಕೋಬಹುದು, ಕೋವಿಡ್ ಇಂಜೆಕ್ಷನ್ ತಗೋಬೇಕು ತಗೋಬಾರ್ದು ಏನು, ನಾವು ಮಾಸ್ಕ್ ಹಾಕೋದು ಅಂದ್ರೆ ವ್ಯಾಕ್ಸಿನ್ ಬಗ್ಗೆ ಕೇಳಿಕತ್ತೀರ ರಮಣ ನೀವು? ವ್ಯಾಕ್ಸಿನೇಷನ್ ಎಲ್ಲರೂ ತಗೋಬೇಕಾಗ್ತದ್ರಿ. ಈಗ ಎಲ್ಲರೂ ವ್ಯಾಕ್ಸಿನೇಷನ್ ತಗೋಬೇಕು, ಮಾಸ್ಕ್ ಹಾಕೋಬೇಕು, ಡಿಸ್ಟೆನ್ಸ್ ಮೇಂಟ್ ಅಂದ್ರೆ ದೂರ ಇರ್ಬೇಕಾಗ್ತದೆ. ಸಾಧ್ಯ ಇದ್ದಷ್ಟು ಜನ ಜನರ ಜೋಡಿ ಬೆರಿಲೇಬಾರದು ಅಂತಾನೆ ಅಂತಾರೆ ಡಾಕ್ಟರ್ ರಾಮಣ್ಣ. ಅಡ್ಡಿಲಿಲ್ಲ ನಿಮ್ಮಲ್ಲಿ ಅಂದ್ರೆ ಸಾಧ್ಯತೆಗಳು ಬಹಳ ಕಡಿಮೆ ಅವ, ಬಹಳ ಚಲೋ ಆತು. ತುಂಬಾ ಧನ್ಯವಾದ ಮೇಡಮ್, ನಮಸ್ಕಾರಗಳು. ನಮಸ್ಕಾರ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ಹಾ ಹೇಳ್ರಿ. ಹಲೋ ಮೇಡಮ್, ನಾವು ಬಾಗಲಕೋಟೆ ನವನಾರದಿಂದ ಮಹೇಶ್ ಮರೇಶ್ವರ ಅಂತ. ಹಾ ಹೇಳ್ರಿ, ಪ್ರಶ್ನೆ ಕೇಳ್ರಿ ಮಹೇಶ್ ಅವರ. ಪ್ರಶ್ನೆ ಕೇಳ್ರಿ. ಹಾ ಕೇಳಿಸ್ಲಿಕ್ಕತ್ತದ ನಿಮಗೆ? ಕೇಳಿಸ್ಲಿಕ್ಕತ್ತದ ನಾ ಮಾತಾಡಿದ್ದು? ಹಾ ಪ್ರಶ್ನೆ ಕೇಳ್ರಿ, ಟೈಮ್ ಆಗ್ಲಿಕ್ಕತ್ತದ, ಲಗೂನೆ ಕೇಳ್ರಿ. ಆರೋಗ್ಯ ಬಗ್ಗೆ ಏನ್ರಿ ಮೇಡಮ್? ಹೌದೌದು, ಮ್ಯೂಕರ್ ಮೈಕೋಸಿಸ್ ಬಗ್ಗೆ ಅದ ಇವತ್ತ. ಅಂದ್ರೆ ಮೇಡಮ್ ನಂಗೆ ಆರೋಗ್ಯ ಸಮಸ್ಯೆ ಬಹಳ ಐತ್ರಿ. ಅಲ್ಲ ಇವತ್ತ ಕೋವಿಡ್ ನಂತರ ಬರ್ತದಲ್ಲ ಮ್ಯೂಕರ್ ಮೈಕೋಸಿಸ್ ಅಂತ, ಕಪ್ಪು ಶಿಲೀಂಧ್ರ ರೋಗದ ಬಗ್ಗೆ ಮಾತಾಡ್ಲಿಕ್ಕತ್ತಾರ ಡಾಕ್ಟರ್. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ಹಾ ಹೇಳ್ರಿ. ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ, ಪ್ರಶ್ನೆ ಕೇಳ್ರಿ. ಹಲೋ ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ, ಪ್ರಶ್ನೆ ಲಗೂನೆ ಕೇಳ್ರಿ, ಟೈಮ್ ಆಗ್ಲಿಕ್ಕೆ. ಶಿವಲಿಂಗ ಪ್ರಶ್ನೆ ಕೇಳ್ರಿ. ಡಾಕ್ಟರ್ ಅವ್ರಿಗೂ ನಮಸ್ಕಾರ ರೀ. ನಮಸ್ಕಾರ ಹೇಳಿ. ನಂದೇನ್ ಪ್ರಶ್ನೆ ಅಂದ್ರೆ, ಈಗ ಕಣ್ಣು ಮತ್ತು ಬಾಯಿಗೆ ಅಷ್ಟೇ ಲಕ್ಷಣ ಕಾಣ್ತಾರ, ಮತ್ತೆ ದೇಹದ ಬೇರೆ ಬೇರೆ ಭಾಗದಲ್ಲೂ ಈ ಲಕ್ಷಣ ಬರ್ತಾರೆ ಮೇಡಮ್? ಬೇರೆ ಬೇರೆ ಭಾಗದಲ್ಲೂ ಕಂಡು ಬರಬಹುದು. ನಾವು ಈಗ ಮೌಖಿಕ ಬಾಯಿ ಮತ್ತು ಮೌಖಿಕ ಭಾಗದ ಬಗ್ಗೆ ಮಾತಾಡಿದ್ದೀನಿ. ಧನ್ಯವಾದ ಶಿವಲಿಂಗಯ್ಯ. ಓಕೆ ಮೇಡಮ್, ಇಷ್ಟೊತ್ತು ಸಾಕಷ್ಟು ಪ್ರಶ್ನೆಗಳಿಗೆ ನಮ್ಮ ಡಾಕ್ಟರ್ ರೋಸ್ಲಿನ್ ಮೆಶ್ರಾಮ್ಕರ್ ಅವರು ಉತ್ತರ ಕೊಟ್ಟರು. ಕಪ್ಪು ಶಿಲೀಂಧ್ರ ಹಾಗೂ ಮೌಖಿಕ ಕೃತಕ ದಂತಗಳ ನಿರ್ವಹಣೆ, ಅಂದ್ರೆ ಕಪ್ಪು ಶಿಲೀಂಧ್ರ ಆದ್ಮೇಲೆ ಯಾವ ರೀತಿ ದಂತಗಳ ನಿರ್ವಹಣೆ ಮಾಡ್ತಾರೆ ಅಂದ್ರೆ, ಕೆಲವೊಂದ್ಸಲ ಡಾಕ್ಟರ್ ದಂತಗಳನ್ನ ತೆಗಿಬೇಕಾಗ್ತದಲ್ಲ, ಆ ನಂತರ ಕೃತಕ ದಂತಗಳನ್ನ ಯಾವ ರೀತಿ ಕೊಡಬಹುದು, ಕೊಡಬೇಕಾಗ್ತದ ಅನ್ನೋದ್ರ ಎಲ್ಲದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ನೀವು ಮೊದಲ ಮಾಹಿತಿ ಕೊಟ್ಟಿರಿ, ಮತ್ತು ಬೇರೆ ಬೇರೆ ಪ್ರಶ್ನೆಗಳಿಗೆ ಕೂಡ ತಾವು ಉತ್ತರ ನೀಡಿದ್ರಿ. ಡಾಕ್ಟರ್ ರೋಸ್ಲಿನ್ ಮೆಶ್ರಾಮ್ಕರ್ ಅವರು ಸೋಮವಾರದಿಂದ ಶನಿವಾರದವರೆಗೆ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆಯನ್ನು ಗಮನಿಸಿರಿ ಶ್ರೋತೃಗಳೇ, 0836212117. ಮತ್ತೊಮ್ಮೆ ಹೇಳ್ತೀನಿ, 0836213211217. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836247777. ಇನ್ನು ಈ ವಾರದ ಪ್ರಶ್ನೆ, ಅಂಗಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಚಿಕಿತ್ಸೆ ಆದಾಗ ಕೃತಕ ಅಂಗಳವನ್ನು ಕೊಡುತ್ತೇವೆ, ಅದನ್ನು ಏನೆಂದು ಕರೆಯುತ್ತೇವೆ? ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳ್ರಿ, ಅಂಗಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಚಿಕಿತ್ಸೆ ಆದಾಗ ಕೃತಕ ಅಂಗಳವನ್ನು ಕೊಡುತ್ತೇವೆ, ಅದನ್ನು ಏನೆಂದು ಕರೆಯುತ್ತೇವೆ? ಉತ್ತರವನ್ನು ಪೋಸ್ಟ್ ಕಾರ್ಡ್ನೊಳಗೆ ಬರೆದು ಕಳಿಸ್ಬೇಕು. ವಿಳಾಸ ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 5800009. ಕಾರ್ಯಕ್ರಮದ ನಂತರ 10 ದಿನಗಳ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ಇನ್ನು ಜುಲೈ 27ರಂದು ಕೇಳಿದ ಪ್ರಶ್ನೆ, ಬಾಯಿಯ ಸಮಸ್ಯೆಗಳಿಗೆ ಅತಿ ಮುಖ್ಯ ಕಾರಣಗಳೇನು? ಉತ್ತರ, ಹುಳುಕು ಹಲ್ಲು, ಒಸಡಿನ ತೊಂದರೆ, ಅತಿಯಾದ ಸಿಹಿ ಪದಾರ್ಥಗಳ ಸೇವನೆ, ಬಾಯಿಯ ಹುಣ್ಣು ಮತ್ತು ಅಂಟು ಪದಾರ್ಥಗಳಂತಹ ಸೇವನೆಯಿಂದ ಹಲ್ಲಿನ ಮೇಲೆ ರೋಗಾಣುಗಳ ಪದರು ಉಂಟಾಗಿ ಬಾಯಿಯ ಸಮಸ್ಯೆಗೆ ಕಾರಣ ಆಗ್ತದೆ ಅನ್ನೋ ಸರಿ ಉತ್ತರ ಬರೆದವರು ಸವಿತಾ ಯಲ್ಲಪ್ಪ ಅಂಬಿಗೇರ್, ಗೂಳಿ ಬಸವೇಶ್ವರ ಗುಡಿ, ಇನಾಮ ಹೊಂಗಲ.